ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಲ್ಪ ಸಮಾಗಮ 2025ಕ್ಕೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವೀರೇಂದ್ರ ಕುಮಾರ್ ಹಾಗೂ ರಾಮದಾಸ್ ಅಠಾವಳೆ ಚಾಲನೆ. ಮೊಬೈಲ್ ಬಿಡಿ, ಪುಸ್ತಕ ಹಿಡಿಯುವಂತೆ ಮಕ್ಕಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. 2025ನೇ ಸಾಲಿನ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗೆ ಕರ್ನಾಟಕದ ಮೂವರ ಆಯ್ಕೆ. ಹಾಗೂ ಗ್ರೇಟರ್ ಬೆಂಗಳೂರಿನ ಪಾಲಿಕೆಗಳ ಆಯುಕ್ತರಿಂದ ಇಂದು ವಿವಿಧೆಡೆ ಪರಿಶೀಲನೆ, ತ್ಯಾಜ್ಯ ವಿಲೇವಾರಿ ಕುರಿತಂತೆ ಪರಾಮರ್ಶೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿ ಕುರಿತು ಡಾ ಚೈತ್ರ ಜಿಎಂ ಅವರೊಂದಿಗೆ ಸಂದರ್ಶನ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ದುಗ್ಗದಹಳ್ಳಿಯ ಶಿವಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿರಂಗದ ಆರಂಭದಲ್ಲಿ ನೈಸರ್ಗಿಕ ಕೃಷಿ ಕುರಿತು ಡಾ ಚೈತ್ರ ಜಿಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ನೈಸರ್ಗಿಕ ಕೃಷಿ ಅಂದ್ರೇನು, ನೈಸರ್ಗಿಕ ಕೃಷಿಯಿಂದ ಏನು ಉಪಯೋಗ ಇದೆ, ನೈಸರ್ಗಿಕ ಕೃಷಿಯ ಲಾಭಗಳು, ಹೀಗೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ರೇಷ್ಮೆ ಮತ್ತು ತೋಟಗಾರಿಕಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಚೈತ್ರ ಜಿಎಂ ಅವರು ನಮ್ಮ ಜೊತೆಗಿದ್ದಾರೆ. ಚೈತ್ರ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ಎಲ್ಲರಿಗೂ, ನಾಡಿನ ಸಮಸ್ತ ರೈತ ಬಾಂಧವರಿಗೂ ಹಾಗೂ ಪ್ರಸಾರವಾಣಿಯನ್ನು ಕೇಳುತ್ತಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಚೈತ್ರ ಅವರೇ, ಇವತ್ತು ನಮಗೆ ನೈಸರ್ಗಿಕ ಕೃಷಿ ಅಂದ್ರೇನು ಅನ್ನೋದ್ರಿಂದ ಆರಂಭ ಮಾಡಿ ಅದನ್ನು ಎಲ್ಲ ವಿಷಯಗಳನ್ನು ನಮಗೆ ತಿಳಿಸ್ಕೊಡ್ಬೇಕು. ಸರ್, ನೈಸರ್ಗಿಕ ಕೃಷಿ ಅಂದರೆ ಇದೇನು ಹೊಸದಾದಂತಹ ವಿಷಯವಂತೂ ಅಲ್ಲವೇ ಅಲ್ಲ. ನೈಸರ್ಗಿಕ ಕೃಷಿ ಅಂತಂದರೆ ಹೊರಗಿನಿಂದ ಅವಲಂಬನೆ ಇಲ್ಲದಂತಹ ಸ್ವಾವಲಂಬ ಕೃಷಿ ಪದ್ಧತಿ. ಈ ಪದ್ಧತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಯಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಕೈಗೊಂಡು ಕೃಷಿಗೆ ಬೇಕಾದಂತಹ ಪರಿಕರಗಳನ್ನು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅನುಸರಣೆಯಿಂದ ಸ್ವಂತ ಕೃಷಿ ಕ್ಷೇತ್ರದಲ್ಲಿಯೇ ಉತ್ಪಾದಿಸಿ ಅದನ್ನು ಕೃಷಿಗೆ ಬಳಸುವಂತಾಗಿದೆ. ಮತ್ತೆ ಈ ಒಂದು ಪದ್ಧತಿಯಲ್ಲಿ ಹೊರಗಿನಿಂದ ಬಂಡವಾಳವನ್ನು ಹಾಕದೆ ಅಧಿಕ ಇಳುವರಿ ಇಲ್ಲದಿದ್ದರೂ ಸಹ ಕಡಿಮೆ ಖರ್ಚಿನಲ್ಲಿ ಸಾಧಾರಣ ಇಳುವರಿ ಹಾಗೂ ಸಮಾಧಾನಕರ ಲಾಭವನ್ನು ಪಡೆಯುವುದು ಈ ಒಂದು ನೈಸರ್ಗಿಕ ಕೃಷಿಯ ಮುಖ್ಯ ಗುರಿಯಾಗಿರುತ್ತದೆ. ಇನ್ನೊಂದು, ಈಗ ನೈಸರ್ಗಿಕ ಕೃಷಿ ಹಾಗೆ ಇನ್ನೊಂದು ಸಾವಯವ ಕೃಷಿ ಇದೆಯಲ್ಲ, ಇದರ ಎರಡರ ಮಧ್ಯೆ ಏನು ವ್ಯತ್ಯಾಸ ನಾವು ಕಾಣಬಹುದು? ಸರ್, ಮುಖ್ಯವಾಗಿ ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಎಲ್ಲಾ ರೀತಿಯ ಅಂದ್ರೆ ದೇಶಿ ಮತ್ತು ವಿದೇಶಿ ತಳಿಗಳ ಹಸುವಿನಿಂದ ಬರುವಂತಹ ಉತ್ಪನ್ನಗಳು, ಅದು ಸಗಣಿ ಮತ್ತು ಗೋಮೂತ್ರವನ್ನು ಉಪಯೋಗಿಸಿಕೊಂಡು ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಕಾಂಪೋಸ್ಟ್ ಹಾಗೆ ಕೃತಕವಾಗಿ ತಯಾರಾದಂತಹ ಜೈವಿಕ ಗೊಬ್ಬರಗಳನ್ನು ಸಹ ಈ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ಈ ಒಂದು ಗೊಬ್ಬರಗಳನ್ನ ಬಿತ್ತನೆಗೂ ಮುಂಚಿತವಾಗಿ ಜಮೀನಿಗೆ ಸೇರಿಸಲಾಗುತ್ತದೆ. ಆದರೆ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಮುಖ್ಯವಾಗಿ ದೇಸಿ ಹಸು ಅಂದ್ರೆ ನಾಟಿ ಹಸು ಅಂತ ಏನ್ ಕರಿತೀವಿ ಅದರ ಉತ್ಪನ್ನಗಳಾದ ಹಸುವಿನ ಸಗಣಿ ಮತ್ತು ಗಂಜಲವನ್ನು ಮಾತ್ರ ಬಳಸಿಕೊಂಡು ತಯಾರು ಮಾಡುವಂತಹ ಗೊಬ್ಬರಗಳನ್ನ ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಬಳಕೆ ಮಾಡುತ್ತೇವೆ ಸರ್. ಇದಕ್ಕೆ ಈ ನೈಸರ್ಗಿಕ ಕೃಷಿಗೆ ತಂದೆ ಆದ ಒಂದು ಇತಿಮಿತಿ ಇರುತ್ತಲ್ಲ, ಹೌದು, ಅದ್ಯಾವುದು? ನಮಗೆ ಎಲ್ಲ ತಿಳಿದ ಹಾಗೆ ರೈತರಲ್ಲಿ ಮೂರು ಭಾಗಗಳಿದೆ, ದೊಡ್ಡ ರೈತರು, ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಂತೇಳಿ. ಹಾಗಿದ್ದರೆ ಈ ಎಲ್ಲಾ ತರದ ರೈತರು ಈ ಒಂದು ನೈಸರ್ಗಿಕ ಕೃಷಿಯನ್ನು ಮಾಡಬಹುದೇ? ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲಾ ರೈತರು ದೊಡ್ಡ ಪ್ರಮಾಣದಲ್ಲಿ ಈ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳುವುದು ಸೂಕ್ತ ಅಲ್ಲ. ಯಾವ ದೃಷ್ಟಿಯಿಂದ ಅಂತಂದ್ರೆ ದೇಶದ ಆಹಾರ ಸುರಕ್ಷತೆ ದೃಷ್ಟಿಯಿಂದ ಇದನ್ನು ಎಲ್ಲಾ ರೈತರು ಕೂಡ ಅಳವಡಿಸಿಕೊಳ್ಳೋದು, ಅದು ದೊಡ್ಡ ಪ್ರಮಾಣದ ರೈತರು ಇದನ್ನು ಅಳವಡಿಸಿಕೊಳ್ಳೋದು ಸೂಕ್ತವೇ ಅಲ್ಲ. ಹಾಗಿದ್ರೆ ಇನ್ನೆಂತಹ ರೈತರು ಇದನ್ನು ಅಳವಡಿಸಿಕೋಬಹುದು ಅಂತಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಒಂದು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದು ಸೂಕ್ತವಾಗಿದೆ. ಯಾಕಂತಂದ್ರೆ ಈ ಒಂದು ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೆಚ್ಚಿನ ಬಂಡವಾಳವನ್ನು ಹೂಡಿ ಕೃಷಿ ಮಾಡಲು ಸಾಧ್ಯ ಆಗುತ್ತಿಲ್ಲ. ಇವರು ಆರ್ಥಿಕವಾಗಿ ತೀರಾ ದುರ್ಬಲರಾಗಿ ಇನ್ನೇನು ಕೃಷಿನೇ ಮಾಡಬಾರದು ಅನ್ನುವಂತ ಮನಸ್ಥಿತಿಯಿಂದ ಇರೋದ್ರಿಂದಾಗಿ ಇಂತಹ ರೈತರು ಈ ನೈಸರ್ಗಿಕ ಕೃಷಿಯನ್ನು ಬಳಸಿಕೊಂಡು ಅಥವಾ ಅಳವಡಿಕೆ ಮಾಡಿಕೊಂಡು ಅವರು ಕೃಷಿಯಲ್ಲಿ ಸಮಾಧಾನಕಾರವಾಗಿ ಮುಂದುವರಿಯಲು ಇದೊಂದು ಸೂಕ್ತವಾದ ವಿಧಾನ ಅಂತ ಹೇಳಬಹುದಾಗಿದೆ. ಇದಲ್ಲದೆ ಇನ್ನೊಂದು ಕೆಲವೊಂದು ಸಂದರ್ಭಗಳಲ್ಲಿ ಈ ಒಂದು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೋಬಹುದು. ಆ ಸಂದರ್ಭಗಳು ಯಾವುದೆಂದರೆ, ಒಂದು ಭೂಮಿ ಕೃಷಿ ಮಾಡುವಂತಹ ಭೂಮಿ ಫಲವತ್ತಾಗಿದ್ದು ಸಡಿಲವಾಗಿ ಮತ್ತು ಹಾಳವಾಗಿರಬೇಕು. ಅದೇ ರೀತಿ ಆರಂಭದಲ್ಲಿ ನಿಧಾನವಾಗಿ ಬೆಳೆಯುವಂತಹ ದೀರ್ಘಾವಧಿಯ ಅಧಿಕ ಅಂತರದ ಸಾಲುಗಳು ಅಥವಾ ಗುಣಿಗಳಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಈ ಒಂದು ವಿಧಾನ ಸೂಕ್ತವಾಗಿದೆ. ಮತ್ತು ಹೆಚ್ಚು ಪೋಷಕಾಂಶಗಳ ಲಭ್ಯತೆ ಅಥವಾ ಬೇಡದಾದಂತಹ ಬೆಳೆಗಳನ್ನು ಕೂಡ ಈ ಒಂದು ಪದ್ಧತಿಯಲ್ಲಿ ಬೆಳೆಯಲು ಸೂಕ್ತ ಅಂತ ಎನಿಸುತ್ತದೆ ಸರ್. ಮತ್ ಈ ಒಂದು ಇನ್ನೊಂದು ಇತಿಮಿತಿ ಅಂತಂದ್ರೆ, ಈ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಹನಿ ನೀರಾವರಿ ಪದ್ಧತಿ ಅಥವಾ ರಸಾವರಿ ಪದ್ಧತಿಯಲ್ಲಿ ಅಳವಡಿಕೆ ಮಾಡಿಕೊಳ್ಳೋದು ತುಂಬಾ ಸೂಕ್ತ ಅಂತ ಹೇಳಲಾಗುತ್ತದೆ ಸರ್. ಇದರ ಅನುಕೂಲತೆ ಬಗ್ಗೆ ಹೇಳ್ಬಿಡಿ, ಈ ನೈಸರ್ಗಿಕ ಕೃಷಿ ಮಾಡೋದ್ರಿಂದ. ಸರ್, ನೈಸರ್ಗಿಕ ಕೃಷಿಯನ್ನು ವೈಜ್ಞಾನಿಕ ತಳಹದಿಯೊಂದಿಗೆ ಈ ಸಮಗ್ರ ಕೃಷಿ ಪದ್ಧತಿಯೊಂದಿಗೆ ಅಳವಡಿಸಿಕೊಂಡಿದ್ದಾದಲ್ಲಿ ಸುಮಾರು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಅದರಲ್ಲಿ ಒಂದು, ನಮಗೆ ಕೃಷಿಗೆ ಬೇಕಾದಂತಹ ಬಂಡವಾಳವನ್ನು ಯಾವುದೇ ರೀತಿ ಹೊರಗಡೆ ಸಾಲ ಮಾಡಿ ತಗೊಂಡು ಕೃಷಿ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಯಾವುದೇ ರೀತಿಯ ಸ್ವಾಭಾವಿಕ ಅಥವಾ ಇನ್ಯಾವುದೋ ಕಾರಣಕ್ಕೆ ಉತ್ಪಾದನೆಯಲ್ಲಿ ತೊಡಕು ಉಂಟಾದರೆ, ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗದೇ ಇದ್ದಲ್ಲಿ ರೈತನಿಗೆ ಆಗುವಂತಹ ಆರ್ಥಿಕ ಹಾನಿ ಅತಿ ಕಡಿಮೆ ಇರುತ್ತದೆ. ನಂತರ ಈ ಒಂದು ನೈಸರ್ಗಿಕ ಕೃಷಿ ಪದ್ಧತಿಯು ಸಮಗ್ರ ಕೃಷಿ ಪದ್ಧತಿಯೊಂದಿಗೆ ಹೊಂದಿಕೊಳ್ಳೋದ್ರಿಂದ ಬೆಳೆಗಳಿಗೆ ಬೇಕಾಗುವಂತಹ ಸಾವಯವ ಗೊಬ್ಬರಗಳು ಮತ್ತು ಸಸ್ಯಕ್ಕೆ ಬೇಕಾದಂತಹ ಔಷಧಿಗಳನ್ನ ಜಮೀನಿನಲ್ಲೇ ತಯಾರು ಮಾಡಿಕೊಂಡು ಅವುಗಳನ್ನ ಪುನಃ ಕೃಷಿನಲ್ಲಿ ಅಳವಡಿಕೆ ಮಾಡಿಕೊಳ್ಳಬಹುದಾಗಿದೆ. ಅದೇ ರೀತಿ ಕುಟುಂಬಕ್ಕೆ ಬೇಕಾಗಿರುವಂತಹ ಅತಿ ದುಬಾರಿಯಾದ ವಸ್ತುಗಳನ್ನು ಗುರುತಿಸಿ ಅವುಗಳನ್ನ ತಮ್ಮ ಕ್ಷೇತ್ರದಲ್ಲಿಯೇ ಉತ್ಪಾದನೆ ಮಾಡಿ ಬಳಕೆ ಮಾಡಬಹುದಾಗಿದೆ. ಇದಲ್ಲದೆ ಮಳೆ ನೀರಿನ ಸದ್ಬಳಕೆ ಕೂಡ ಹೆಚ್ಚಿಸಬಹುದಾಗಿದೆ. ಅದೆಂಗೆ ಅಂತಂದ್ರೆ, ನಮ್ಮ ಜಮೀನಿನಲ್ಲಿ ಬದುಗಳ ಸುತ್ತ ಹಿಂಗು ಗುಂಡಿಗಳನ್ನ ತಯಾರಿ ಮಾಡಿ ಜಮೀನಿನಲ್ಲಿ ಬಿದ್ದಂತಹ ಮಳೆ ನೀರನ್ನು ಅಲ್ಲೇ ಹಿಂಗಿಸಿ ಅಥವಾ ಶೇಖರಣೆ ಮಾಡಿ ತದನಂತರ ಬೆಳೆಯುವಂತಹ ಬೆಳೆಗಳಿಗೆ ನೀರಾವರಿಯಾಗಿ ಪುನರ್ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಇದಲ್ಲದೆ ಯಾವುದೇ ರೀತಿಯ ಹೊರಗಿನ ವಸ್ತುಗಳನ್ನೋದು ಭಾರವಾದ ವಸ್ತುಗಳನ್ನು ಉಪಯೋಗಿಸದೆ ತಮ್ಮ ಮನೆಯಲ್ಲಿ ಲಭ್ಯವಿರುವಂತಹ ಎತ್ತುಗಳ ಸಹಾಯದಿಂದ ಉಳಿಮೆ ಮತ್ತು ಮತ್ತಿತರ ಕೃಷಿ ಕಾರ್ಯಗಳನ್ನು ಮಾಡುವುದರಿಂದಾಗಿ ಮಣ್ಣಿನ ಅದು ಮೇಲ್ಪದರದ ಮಣ್ಣು ಸಡಿಲವಾಗಿ ಮೃದುವಾಗಿ ಇರುವ ಹಾಗೆ ಕಾಪಾಡಿಕೊಳ್ಳಬಹುದಾಗಿದೆ. ಸಾಕಷ್ಟು ಈ ನೈಸರ್ಗಿಕ ಕೃಷಿಯಿಂದ ಉಪಯೋಗ ಇದೆ ಅಂತೀರಿ. ಈಗ ನಾವು ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಇರ್ತೇವಲ್ಲ ಡಾಕ್ಟರ್ ಚೈತ್ರ ಅವರೇ, ಇದಕ್ಕೆ ನಮ್ಗೆ ಮುಖ್ಯವಾಗಿ ಏನೇನ್ ಬೇಕಾಗುತ್ತೆ? ಈ ಒಂದು ಇತ್ತೀಚಿನ ಕೃಷಿಗಳಲ್ಲಿ ಸರ್, ಅತಿ ಯಥೇಚ್ಛವಾಗಿ ಅಥವಾ ಹೆಚ್ಚಿನ ಲಾಭದಾಯಕವಾಗಿ ಅಥವಾ ಹೆಚ್ಚಿನ ಇಳುವರಿಗಾಗಿ ತಾವೆಲ್ಲ ಕೃಷಿಕರು ಏನ್ ಮಾಡ್ತಾ ಇದೀವಿ, ರಾಸಾಯನಿಕ ಮೂಲದ ಪರಿಕರಗಳು ಅಂದ್ರೆ ರಾಸಾಯನಿಕ ಗೊಬ್ಬರಗಳಿರಬಹುದು ಅಥವಾ ಕಳೆನಾಶಕಗಳಿರಬಹುದು, ರೋಗ ಅಥವಾ ಪೀಡನಾಶಕಗಳಿರು, ಇವುಗಳ ಒಂದು ರಾಸಾಯನಿಕ ಮೂಲದ ಪರಿಕರಗಳನ್ನು ಬೆಳೆಗಳ ಅವಶ್ಯಕತೆಗಿಂತ ಹೆಚ್ಚಾಗಿ ಬಳಕೆ ಮಾಡುವುದರಿಂದಾಗಿ ಕೃಷಿ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಿದೆ. ಅದೇ ರೀತಿ ಭೂಮಿಯ ಮಣ್ಣು ಕೂಡ ಬರ್ಡ್ ಆಗ್ತಾ ಇದೆ. ಸೊ ಈ ಒಂದು ಅನಾನುಕೂಲಗಳ ಪರ್ಯಾಯವಾಗಿ ನಾವು ನೈಸರ್ಗಿಕ ಕೃಷಿಯನ್ನು ಅನುಸರಿಸುವುದು ಅವಶ್ಯಕ. ಅದರಲ್ಲೂ ನಾಲ್ಕು ಆಧಾರ ಸ್ತಂಭಗಳ ಮೂಲ ತತ್ವಗಳಂತ ಏನಲ್ತೀವಿ, ಈ ನೈಸರ್ಗಿಕ ಕೃಷಿಯ ನಾಲ್ಕು ಮೂಲ ತತ್ವಗಳು, ಒಂದು ಬೀಜಾಮೃತ, ಎರಡನೇದು ಜೀವಾಮೃತ, ಮೂರನೇದು ಬೆಳೆಗಳ ಹೊದಿಕೆ ಮತ್ತು ನಾಲ್ಕನೇದು ವಪಾಸ. ಈ ನಾಲ್ಕು ಸ್ತಂಭಗಳನ್ನು ಅಳವಡಿಕೆ ಮಾಡಿಕೊಂಡೆ ಆದಲ್ಲಿ ಅನಾನುಕೂಲಗಳನ್ನು ನಾವು ತಡೆಯಬಹುದಾಗಿದೆ. ಇದರಲ್ಲಿ ಈಗ ಬೀಜಾಮೃತದ ಬಗ್ಗೆ ಹೇಳಿ, ಏನು ಬೀಜಾಮೃತ, ಅದನ್ನ ಹೆಂಗ್ ತಯಾರಿ ಮಾಡಬೇಕು? ಈ ಬೀಜಾಮೃತ ಈ ಕೃಷಿ ವಲಯದಲ್ಲಿ ಬೀಜೋಪಚಾರಕ್ಕಾಗಿ ಅಂತಾನೆ ಉಪಯೋಗಿಸ್ತಾರೆ. ಮಣ್ಣಿನಿಂದ ಮತ್ತು ಬೀಜದಿಂದ ಬರುವಂತಹ ಸುಮಾರು ರೋಗಗಳನ್ನು ಇದು ತಡೆಗಟ್ಟುತ್ತದೆ. ರೈಸಾಕ್ಟೋನಿಯಾ, ಸ್ಕ್ಲಿರೋಶಿಯಾ, ಫಿಸೇರಿಯಂ, ಹಾಗೆ ಸರ್ಕೋಸ್ಪೋರಾ ಮತ್ತು ಅಲ್ಟರ್ನೇರಿಯಾದಂತಹ ಮಣ್ಣಿನಿಂದ ಮತ್ತು ಬೀಜದಿಂದ ಬರುವಂತಹ ರೋಗಗಳನ್ನ ಇದು ತೋಟಿಯಲ್ಲಿಡುತ್ತದೆ. ಇದಕ್ಕೆ ಈ ಒಂದು ಬೀಜಾಮೃತ ತಯಾರಿಕೆಗೆ ತಮಗೆ ಬೇಕಾದಂತಹ ಸಾಮಗ್ರಿಗಳೇನಪ್ಪ ಅಂತಂದ್ರೆ, ಒಂದು ಪ್ರತಿ ಎಕರೆಗೆ 20 ಲೀಟರ್ ನೀರು, 5 ಕೆಜಿ ದೇಸಿ ಹಸುವಿನ ಸಗಣಿ, 5 ಲೀಟರ್ ದೇಸಿ ಹಸುವಿನ ಗೋಮೂತ್ರ, 50 ಗ್ರಾಂ ಸುಣ್ಣ ಹಾಗೂ 1 ಹಿಡಿಯಷ್ಟು ಬದುವಿನ ಅಥವಾ ಕಾಡಿನ ಮಣ್ಣು. ಇದನ್ನು ತಯಾರು ಮಾಡುವ ಪದ್ಧತಿ ಅಂತ ಏನಪ್ಪ ಅಂತಂದ್ರೆ, ಮೊದಲಿಗೆ ಬೀಜೋಪಚಾರ ಮಾಡುವ ಹಿಂದಿನ ದಿನದ ರಾತ್ರಿ ನಾವು 5 ಕೆಜಿ ದೇಸಿ ಹಸುವಿನ ಸಗಣಿಯನ್ನು ತೆಳುವಾದ ಅತ್ತಿ ಬಟ್ಟೆಯಲ್ಲಿ ಕಟ್ಟಿ ಗಂಟು ಹಾಕಿ ಅದನ್ನ 20 ಲೀಟರ್ ನೀರಿನ ಬಕೆಟ್ ಅಥವಾ ಡ್ರಮ್ನಲ್ಲಿ ಮಧ್ಯಭಾಗದಲ್ಲಿ ಇದನ್ನ 12 ಗಂಟೆಗಳ ಕಾಲ ಇಲಿ ಬಿಡಬೇಕು. ತದನಂತರ 50 ಗ್ರಾಂ ಸುಣ್ಣವನ್ನು 1 ಲೀಟರ್ ನೀರಿನಲ್ಲಿ ಪ್ರತ್ಯೇಕವಾಗಿ ನೆನೆಸಿ ಇಡಬೇಕು. ಮರುದಿನ ಮುಂಜಾನೆ ಸಗಣಿ ಕಟ್ಟಿರುವಂತಹ ಗಂಟನ್ನು ಗಂಟು ಬಿಚ್ಚದಿರ 3-4 ಬಾರಿ ಅದನ್ನು ಹಿಂಡಿ ಅದರಲ್ಲಿರುವಂತಹ ಪೋಷಕಾಂಶಗಳನ್ನು ನೀರಿಗೆ ಹೊರತೆಗೆಯಬೇಕು. ತದನಂತರ 5 ಲೀಟರ್ ಗೋಮೂತ್ರ ಮತ್ತು 1 ಲೀಟರ್ ಸುಣ್ಣದ ನೀರನ್ನು ಹಾಗೆ 1 ಹಿಡಿ ಬದುಮಣ್ಣನ್ನು ಸರಿಯಾಗಿ ಮಿಶ್ರಣ ಮಾಡಿ ಬೆರೆಸಿ ಈ ಒಂದು ಬೀಜಾಮೃತವನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಈ ತಯಾರಾದಂತಹ ಈ ಬೀಜಾಮೃತವನ್ನ ನಾವು ಬೀಜಗಳ ಲೇಪನಕ್ಕಾಗಿ ಉಪಯೋಗ ಮಾಡಬಹುದಾಗಿದೆ. ನಂತರ ಈ ಒಂದು ಬೀಜಾಮೃತದ ತಯಾರಿಯಲ್ಲಿ ಸುಣ್ಣ ಮತ್ತು ಬದು ಮಣ್ಣು ಉಪಯೋಗ ಮಾಡುತ್ತೇವೆ. ಯಾಕೆಂತಂದ್ರೆ ಈ ಸುಣ್ಣ ನಮಗೆಲ್ಲ ತಿಳಿದ ಹಾಗೆ ಗೋಮೂತ್ರದ ರಸಸಾರ ಆಮ್ಲೀಯತೆಯಿಂದ ಕೂಡಿರುತ್ತದೆ. ಇದನ್ನು ತಟಸ್ಥಗೊಳಿಸುವುದಕ್ಕಾಗಿ ಈ ಸುಣ್ಣವನ್ನು ಬಳಕೆ ಮಾಡುತ್ತೇವೆ. ಇದರಿಂದಾಗಿ ಸಗಣಿ ಮತ್ತು ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಇರಬಹುದು ಅಥವಾ ಅದರ ಚಲನವಲನಗಳನ್ನು ವೃದ್ಧಿಗೊಳಿಸುತ್ತದೆ. ಮತ್ತೆ ಬದು ಮಣ್ಣು ಅಥವಾ ಕಾಡಿನ ಮಣ್ಣನ್ನು ಉಪಯೋಗ ಮಾಡುತ್ತೇವೆ. ಯಾಕೆಂತಂದ್ರೆ ಈ ಒಂದು ಮಣ್ಣು ಪೀಡನಾಶಕ ರಾಸಾಯನಿಕಗಳಿಂದ ಮುಕ್ತವಾಗಿ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳಿಂದ ಮತ್ತು ಅತಿ ಹೆಚ್ಚು ಫಲವತ್ತತೆಯಿಂದ ಕೂಡಿರುತ್ತದೆ. ಇದರಿಂದಾಗಿ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳು ಈ ಕೃಷಿ ಭೂಮಿಯಲ್ಲಿ ವೃದ್ಧಿಯಾಗುತ್ತವೆ. ಸರ್, ಬೀಜಾಮೃತದ ಬಗ್ಗೆ ಹೇಳಿದ್ರಿ, ಈಗ ಜೀವಾಮೃತದ ಬಗ್ಗೆ ಹೇಳಿ. ಹಾ ಸರ್, ಮತ್ತೆ ಅದರಲ್ಲಿ ಘನ ಜೀವಾಮೃತ ಅಂತಾನು ಬರುತ್ತಲ್ಲ. ಹೌದೌದು ಸರ್, ಜೀವಾಮೃತ ಕೃಷಿಗೆ ಸಂಬಂಧಪಟ್ಟಂತಹ ಸೂಕ್ಷ್ಮ ಜೀವಿಗಳಾದಂತಹ ಸಾರಜನಕ ಸ್ಥಿರೀಕರಿಸುವ ಜೀವಿಗಳು, ರಂಜಕ ಕರಗಿಸುವ ಜೀವಿಗಳು, ರೋಗಗಳನ್ನು ನಿಯಂತ್ರಿಸುವುದಲ್ಲದೆ ಮಣ್ಣಿನಲ್ಲಿರುವಂತಹ ಲಭ್ಯವಿಲ್ಲದ ಪೋಷಕಾಂಶಗಳನ್ನ ಸಸ್ಯಗಳಿಗೆ ಒದಗಿಸುವುದರಲ್ಲಿ ಇದು ಸಹಾಯ ಮಾಡುತ್ತದೆ. ಇದರ ತಯಾರಿಗೆ ಬೇಕಾದಂತಹ ಸಾಮಗ್ರಿಗಳು, ಪ್ರತಿ ಎಕರೆಗೆ 200 ಲೀಟರ್ ನೀರು, 10 ಕೆಜಿ ಸಗಣಿ, 10 ಲೀಟರ್ ಗೋಮೂತ್ರ, 2 ಕೆಜಿ ಕಪ್ಪು ಬೆಲ್ಲ ಅಥವಾ ಸಾವಯವ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯಗಳ ಹಿಟ್ಟು, 1 ಹಿಡಿ ಬದುಮಣ್ಣು ಅಥವಾ ಕಾಡಿನ ಮಣ್ಣು. ಈ ಎಲ್ಲಾ ಒಂದು ಸಾಮಗ್ರಿಗಳನ್ನ 200 ಲೀಟರ್ ಕೆಪಾಸಿಟಿ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಮಿಶ್ರಣ ಮಾಡಿ ನಂತರ 2 ದಿನಗಳ ಕಾಲ ಅಂದ್ರೆ ಬೆಳಿಗ್ಗೆ ಸಂಜೆ ಗಡಿಯಾರದ ಕ್ಲಾಕ್ ವೈಸ್ ಡೈರೆಕ್ಷನ್ ಅಥವಾ ನಾವು ದೇವಸ್ಥಾನಕ್ಕೆ ಹೆಂಗೆ ಎಡದಿಂದ ಬಡಕ್ಕೆ ತಿರುಗ್ತೀವಿ ಆತರ 5-10 ನಿಮಿಷ ಬೆಳಗ್ಗೆ ಮತ್ತೆ ಸಂಜೆ ಇದನ್ನ ಕಲಕಿ ಕಲಿಯಲು ಬಿಡಬೇಕಾಗತ್ತೆ. ತದನಂತರ ನಾವು 10 ದಿನದ ಒಳಗಡೆ ಇದನ್ನ ನಾವು ಬೆಳೆಗಳಿಗೆ ಉಪಯೋಗಿಸಬಹುದು. ಸರ್, ಇದಕ್ಕೆ ಸೂಕ್ತವಾದ ಸಮಯ ಅಂತಂದ್ರೆ ಈ ಜೀವಾಮೃತ ತಯಾರಿ ಮಾಡಿದ 2-10 ದಿನದ ಒಳಗಡೆ ಇದನ್ನ ಬೆಳೆಗಳಿಗೆ ಉಪಯೋಗಿಸಿದ್ದೇ ಆದಲ್ಲಿ ಇದರ ಪ್ರಯೋಜನಕತೆಯನ್ನು ಹೆಚ್ಚಾಗಿ ಪಡೆಯಬಹುದಾಗಿದೆ. ಸರ್, ಜಾಸ್ತಿ ದಿನ ಕಾಯಬಾರ್ದು ಅದನ್ನ. ಕಾಯಲೂಬಹುದು ಸರ್, ಬಟ್ ಅದರಲ್ಲಿ ಒಂದು ಶಿಲೀಂಧ್ರಗಳ ಒಂದು ಮ್ಯಾಟ್ ಡೆವಲಪ್ ಆಗ್ಬಿಟ್ಟು ಫಿಲ್ಟರ್ ಮಾಡಕ್ಕೆ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಈ ಒಂದು ಜೀವಾಮೃತವನ್ನ ನಾವು ಹನಿ ನೀರಾವರಿ ಪದ್ಧತಿಯಲ್ಲೂ ಅಳವಡಿಸ್ಕೋಬಹುದು, ಮತ್ತೆ ಈ ಸ್ಪ್ರೇಯರ್ಸ್ ಯೂಸ್ ಮಾಡಿಕೊಂಡು ಸಿಂಪರಣೆ ಕೂಡ ಮಾಡಬಹುದಾಗಿದೆ. ಸೊ ಸಿಂಪರಣೆಗೆ 10% ಪ್ರಮಾಣದಲ್ಲಿ ಈ ಜೀವಾಮೃತವನ್ನು ಬಳಕೆ ಮಾಡಿದರೆ ಹನಿ ನೀರಾವರಿ ಪದ್ಧತಿಯಲ್ಲಿ ಈ ಸೋಸಿದಂತಹ 200 ಲೀಟರ್ ಜೀವಾಮೃತವನ್ನ ತಿಂಗಳಿಗೆ 2 ಬಾರಿ ಉಪಯೋಗ ಮಾಡಬೇಕಾಗುತ್ತೆ. ಅದೇ ರೀತಿ ಬಹುವಾರ್ಷಿಕ ಬೆಳೆಗಳಿಗೆ ಪ್ರತಿ ಗಿಡದ ಬುಡಕ್ಕೆ 1 ಲೀಟರ್ನಂತೆ ತಿಂಗಳಿಗೆ 2 ಬಾರಿ ಇದನ್ನು ಬಳಕೆ ಮಾಡಬೇಕಾಗುತ್ತದೆ. ಇನ್ನೊಂದು, ಈಗ ಈ ನೈಸರ್ಗಿಕ ಕೃಷಿ ಆಧಾರ ಸ್ತಂಭದಲ್ಲಿ ಇನ್ನೊಂದು ಬರ್ತದಲ್ಲ, ಈ ಬೆಳೆಗಳ ಹೊದಿಕೆ ಮುಚ್ಚಿಗೆ ಮಾಡೋದು ಅಂತ ಹೇಳ್ತಾರೆ, ಮಲ್ಚಿಂಗ್ ಅಂತಾರೆ, ಅದ್ರ ಬಗ್ಗೆ ಹೇಳಿ. ಸರ್, ನಮ್ಗೆ ಗೊತ್ತಿದ ಹಾಗೆ ಹೊದಿಕೆ ಅಂತಂದ್ರೆ ಮಲ್ಚಿಂಗ್ ಅಂತಾನೆ. ಸೊ ಭೂಮಿಯನ್ನು ಮಣ್ಣು ಅಥವಾ ಹುಲ್ಲು ಅಥವಾ ಕೃಷಿಗಳ ತ್ಯಾಜ್ಯ ಅಥವಾ ಶೇಷಗಳನ್ನ ಹೊದಿಸುವಂತದ್ದು. ಇದರಿಂದಾಗಿ ನಮ್ಗೆ ಏನಾಗುತ್ತೆ, ಒಂದು ಭೂಮಿಯಲ್ಲಿರುವಂತಹ ನೀರಿನ ಅಂಶವನ್ನು ಆವಿಯಾಗದಂತೆ ಹಾಗೂ ಮಣ್ಣಿನ ಸವಕಳಿಯನ್ನು ತಡೆಯುತ್ತದೆ. ಅದೇ ರೀತಿ ಕಳೆಗಳ ನಿರ್ವಹಣೆ ಕೂಡ ಮಾಡಬಹುದಾಗಿದೆ. ಇದರಲ್ಲಿ 3 ವಿಧಗಳಿದೆ, ಒಂದು ಮಣ್ಣಿನ ಹೊದಿಕೆ, ಹುಲ್ಲು ಅಥವಾ ತರಗು ಹೊದಿಕೆ, 3ನೇದು ಸಜೀವ ಹೊದಿಕೆ. ಮೊದಲನೇದು ಮಣ್ಣಿನ ಹೊದಿಕೆ. ಈ ಒಂದು ಮಣ್ಣು ಅಂದ್ರೆ ಮಣ್ಣಿನ ಮೇಲ್ಪದರವನ್ನು ಸಡಿಲಗೊಳಿಸಿ ಮಣ್ಣಿನಲ್ಲಿರುವಂತಹ ತೇವಾಂಶವನ್ನು ಆವಿಯಾಗದಿರ ಮಣ್ಣಿನ ಗಾಳಿ ಮತ್ತು ನೀರನ್ನು ಸಮತೋಲನವಾಗಿ ನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ. 2ನೇ ವಿಧ ಹುಲ್ಲಿನ ಅಥವಾ ತರಗು ಹೊದಿಕೆ. ಇಲ್ಲಿ ಕೃಷಿ ಅಥವಾ ಹುಲ್ಲು ತ್ಯಾಜ್ಯಗಳನ್ನು ಹೊದಿಕೆಯಾಗಿ ಬಳಸುವುದರಿಂದ ಮಣ್ಣನ್ನು ಮಳೆಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಅದೇ ರೀತಿ ತೇವಾಂಶ ಆವಿಯಾಗದಂತೆ ತಡೆಯುತ್ತದೆ ಹಾಗೂ ಇದು ಮಣ್ಣಿನಲ್ಲಿ ಕಳೆಯುವುದರಿಂದ ಮಣ್ಣಿನಲ್ಲಿನ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ಕೂಡ ವೃದ್ಧಿಸಿ ಮಣ್ಣಿನಲ್ಲಿ ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯಕಾರಿ ಆಗುತ್ತದೆ. ಸರ್, ಮೂರನೇ ವಿಧ ಒಂದು ಸಜೀವ ಹೊದಿಕೆ, ಅಂದರೆ ಅಂತರ ಹಾಗೂ ಮಿಶ್ರ ಬೆಳೆ ಬೇಸಾಯ ಪದ್ಧತಿ ಅಳವಡಿಕೆ. ಓಕೆ, ಇದು ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನು ಒಂದೇ ಸಮಯದಲ್ಲಿ ಬೆಳೆಸಿಕೊಂಡು ಇದರಲ್ಲಿ ಒಂದು ಏಕದಳ ಮತ್ತು ದ್ವಿದಳ ಧಾನ್ಯಗಳ ಬೆಳೆ ಇರುವ ಹಾಗೆ ನೋಡಿಕೋಬೇಕು. ಇದು ಪೋಷಕಾಂಶಗಳನ್ನು ಪೂರೈಸುವುದಲ್ಲದೆ ಕಳೆಗಳ ಸಂಖ್ಯೆಯನ್ನು ಸಹ ಕಡಿಮೆ ಮಾಡುತ್ತಾ ಹೋಗುತ್ತದೆ. ಚೈತ್ರ ಅವರೇ, ಇನ್ನು ಈ ನೈಸರ್ಗಿಕ ಕೃಷಿ ಬಗ್ಗೆ ನಾವು ಹೇಳ್ತಾ ಹೋದ್ರೆ, ಇದನ್ನ ತಾವೇನು ಆವಾಗ ಹೇಳಿದ್ರಲ್ಲ, ಆಧಾರ ಸ್ತಂಭ ಇದನ್ನ ತಯಾರು ಮಾಡಬೇಕಾದ್ರೆ ಅಂತ ಕೆಲವೊಂದು ಬೇಕಾಗ್ತದೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಇದು ವಾಪಸ ಅಂತ ಅಂದ್ರಲ್ಲ, ಅದೇನದು? ಸರ್, ವಾಪಸ ಅಂದ್ರೆ ಇದೊಂದು ಮಣ್ಣಿನ ವಾತಾವರಣವಾಗಿದ್ದು ಇದರಲ್ಲಿ ಶೇಕಡ 50% ಗಾಳಿ, ಶೇಕಡ 50% ನೀರಿನ ಅಣುಗಳ ಮಿಶ್ರಣವನ್ನು ಒಳಗೊಂಡಿರುತ್ತದೆ. ಇದು ಮುಖ್ಯವಾಗಿ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿಸಿ, ಅಂದ್ರೆ ಹ್ಯೂಮಸ್ ಕಂಟೆಂಟ್ ಅಂತ ಏನಂತೀವಿ ಅದನ್ನ ಮಣ್ಣಿನಲ್ಲಿ ವೃದ್ಧಿಸಿ ಹಾಗೆ ವಾಯುಗುಣವನ್ನು ಕಾಪಾಡುವಂತಾಗಿದೆ. ಓಕೆ, ಇದಲ್ಲದೆ ಸರ್ ಆಗ್ಲೇ ಜೀವಾಮೃತ ಅಂತ ಹೇಳಿದೆ. ಇದು ಕುಷ್ಕಿ ಅಂದ್ರೆ ನೀರಾವರಿ ಬೇಸಾಯದಲ್ಲಿ ಈ ಒಂದು ಜೀವಾಮೃತವನ್ನು ಉಪಯೋಗ ಮಾಡ್ಕೋಬಹುದು. ಇದನ್ನ ಅಪ್ಲೈ ಮಾಡಬೇಕಾದ್ರೆ ನಾವು ಫಿಲ್ಟರ್ ಮಾಡಿ ಅಂದ್ರೆ ತೋಟಕ್ಕೆ ಸಿಂಪರಣೆ ಮಾಡಬೇಕು ಅಥವಾ ನೀರಿನ ಜೊತೆಗೆ ಬೆಳೆಗಳಿಗೆ ಬಿಡಬೇಕು ಅಂತಂದ್ರೆ ಫಸ್ಟ್ ಗೆ ಫಿಲ್ಟರ್ ಮಾಡಿ ತದನಂತರ ಬೆಳೆಗಳಿಗೆ ಹನಿ ನೀರಾವರಿ ಮುಖಾಂತರ ಅಥವಾ ಸ್ಪ್ರೇ ಮುಖಾಂತರ ಸಿಂಪರಣೆ ಮಾಡಬೇಕು. ಅದೇ ರೀತಿ ಕುಷ್ಕಿ ಬೇಸಾಯದಲ್ಲಿ ನಾವು ಘನ ಜೀವಾಮೃತವನ್ನು ಕೂಡ ಉಪಯೋಗ ಮಾಡಬಹುದಾಗಿದೆ. ಇದರ ತಯಾರಿಕೆಗೆ ಬೇಕಾದ ಸಾಮಗ್ರಿಗಳು ಯಾವುದು ಅಂತಂದ್ರೆ, 100 kg ಸಗಣಿ, 2 kg ದ್ವಿದಳ ಧಾನ್ಯಗಳ ಹಿಟ್ಟು, ಹಾಗೆ 10 liter ಜೀವಾಮೃತ. ಈ ಮೂರು ಸಾಮಗ್ರಿಗಳನ್ನು ಸರಿಯಾಗಿ ಮಿಶ್ರಣ ಮಾಡಿ ನೆರಳಿನಲ್ಲಿ ತೆಳುವಾಗಿ ಹರಡಿ ಒಣಗಿಸಬೇಕು. ಒಣಗಿದಂತಹ ಈ ಘನ ಜೀವಾಮೃತವನ್ನು ಎಕರೆಗೆ 200 kg ಬಿತ್ತನೆಗೆ ಮುಂಚೆ ಹೊಲಕ್ಕೆ ಅಥವಾ ಜಮೀನಿಗೆ ನಾವು ಹಾಕಬೇಕಾಗುತ್ತದೆ. ಅಂದ್ರೆ ಆಗ್ಲೇ ಹೇಳಿದ ಒಂದು ಸಾಮಗ್ರಿಗಳು ಒಂದು 100 kg ಘನಜೀವಾಮೃತ ಪ್ರಿಪರೇಷನ್ಗೆ ಅಂತ ಹೇಳಿದ್ದು, ಹಂಗಿದ್ದಲ್ಲಿ ನಾವು 200 kg ಸಗಣಿ, 4 kg ದ್ವಿದಳ ಧಾನ್ಯಗಳ ಹಿಟ್ಟು ಹಾಗೂ 20 liter ಜೀವಾಮೃತವನ್ನು ತಯಾರು ಮಾಡಿ ಇವುಗಳ ಮಿಶ್ರಣ ಮಾಡಿ ನಾವು 1 ಎಕರೆಗೆ ಬೇಕಾಗುವಂತಹ ಘನಜೀವಾಮೃತವನ್ನು ಪೂರೈಕೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ಸರ್, ಈ ಒಂದು ಜೀವಾಮೃತವನ್ನು ಮುಖ್ಯವಾಗಿ ನಾವು ಈ ತರಕಾರಿ ಬೆಳೆಗಳಲ್ಲಿ ಯಾವ ಒಂದು ಹಂತದಲ್ಲಿ ಹಾಕಬೇಕು ಅಂತಂದ್ರೆ, ಒಂದು ಹೂ ಬಿಡುವ ಹಂತದಲ್ಲಿ ಮತ್ತು ಕಾಯಿ ಬಿಡುವ ಹಂತದಲ್ಲಿ ಹಾಕಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಎಕ್ಸಾಂಪಲ್ ಟೊಮೆಟೊ ಅಂತ ತಗೊಂಡ್ರೆ, ಈ ಟೊಮೆಟೊ ರೇಟ್ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಇವತ್ತು ರಾಸಾಯನಿಕಗಳ ಸಿಂಪರಣೆ ಮಾಡಿ ನೆಕ್ಸ್ಟ್ ಡೇನೆ ಅಂದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಡೇನೆ ಮಾರ್ಕೆಟ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಇದರಿಂದಾಗಿ ಗೊತ್ತಿಲ್ಲ ವೇಟಿಂಗ್ ಪೀರಿಯಡ್ ಅಂತ ಇರಬೇಕು, ಯಾವುದೇ ಒಂದು ಕೆಮಿಕಲ್ ಸ್ಪ್ರೇ ಮಾಡಿದ್ಮೇಲೆ ಮಿನಿಮಮ್ ಇಷ್ಟು ದಿನ ಅಂತ ವೇಟಿಂಗ್ ಪೀರಿಯಡ್ ಇರಬೇಕು. ಆದರೆ ನಮ್ಮ ರೈತರು ಸ್ವಾರ್ಥಕ್ಕಾಗಿ ಏನ್ ಮಾಡ್ತಾರೆ, ಈ ಒಂದು ದಿನ ಅಂದ್ರೆ 20 ಸ್ಪ್ರೇ ಮಾಡೋದು, ಅಂದ್ರೆ ಈಗ ಯಾವ್ದು ಕೀಟನಾಶಕ ಹಾಕಿರ್ತಾರೆ, ಹೌದೌದು, ಮತ್ತೆ ನಾಳೆನೆ ತಗೊಂಡು ಹೋಗ್ಬಿಡ್ತಾರೆ, ಅದು ಆತಂಕಕಾರಿ ಅಲ್ಲ. ಈಗ ಅನಾಹುತ ಅದು, ಯಾಕಂದ್ರೆ ಅದು ತಿನ್ನೋರಿಗೆ ಗೊತ್ತಾಗಲ್ಲ, ಆದ್ರೆ ಸ್ವಲ್ಪ ಏನು ಬುದ್ಧಿವಂತ ಗ್ರಾಹಕರು ಮೂಸಿ ನೋಡ್ತಾರೆ, ಅದು ಪೆಸ್ಟಿಸೈಡ್ ಸ್ಮೆಲ್ ಇದ್ದೇ ಇರುತ್ತೆ. ಅವಾಗ ಅದನ್ನ ಮನೆಗೆ ಹೋಯ್ದ್ರು ಅದು ಒಂದು 10-15 ಹಂಗೆ ಇಡಬೇಕು. ಮತ್ತದು ಈಗ ಜಾಸ್ತಿ ಸ್ಪ್ರೇ ಮಾಡಿದ್ರು ಅದು ಈಗ ಕಾಯಿಗಳು ಕೊಳಿಲು ಬಹುದಲ್ಲ, ಅದು ಒಳಗಡೆ ಮೇಲ್ಗಡೆ ಚೆನ್ನಾಗಿರುತ್ತೆ, ಒಳಗಡೆ ಅದು ಕೆಟ್ಟಿರ್ತದೆ, ಕಪ್ಪು ಇದು ಶುರು ಆಗಿರುತ್ತೆ. ಸೊ ಈಗ ಇತ್ತೀಚಿನ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ವಿಷಯ ಬಂದಿತ್ತು ಸರ್, ಹೆಂಗೆ ಅಂತ, ರಾಯಚೂರು ಕವಿತಾಳ ಗ್ರಾಮದಲ್ಲಿ ಈ ಚೌಳಿಕಾಯಿ ಅಂತಂದ್ಬಿಟ್ಟು ಒಂದೇ ಮನೆಯಲ್ಲಿ 3 ಸಾವನ್ನು ಅಪ್ಪಿದ ಒಂದು ಸಂಭವ ಕೂಡ ಇದೆ. ಯಾಕೆಂತಂದ್ರೆ ಹಿಂದಿನ ದಿನ ಸ್ಪ್ರೇ ಮಾಡಿ ನೆಕ್ಸ್ಟ್ ಡೇನೆ ಅವರು ಸಾಂಬಾರ್ಗೆ ಉಪಯೋಗ ಮಾಡಿ ತಿಂದು ಅವರೇ ಬೆಳೆದು ಅವರೇ ಔಷಧಿ ಹೊಡೆದು ಗೊತ್ತಿಲ್ಲದ ಹಾಗೆ ಅದು ಅಚಾನಕ್ ಆಗಿ ಸಾವನ್ನು ಕೂಡ ಹಪ್ಪಿದ್ದಾರೆ. ಎಂತ ಅನಾಹುತ ನೋಡಿ, ಅದು ಕಂಡು ಬಂದಿದೀಗ ಅದರಲ್ಲಿ ಪರೀಕ್ಷೆಯಲ್ಲೂ ಕಂಡು ಬಂತದ್ದು, ಅವರೇ ಮಾಡಿದ ತಪ್ಪು ಅವರೇ ಅನುಭವಿಸ್ಬಿಟ್ರು ಅಂತ. ಹಿಂಗ ಆಗ್ಬಾರ್ದು. ರೈತರು ಆಕ್ಚುಲಿ ಇದ್ರ ಬಗ್ಗೆ ರೈತ ಬಾಂಧವರು ಕಾಳಜಿ ವಹಿಸಬೇಕು, ಯಾಕಂದ್ರೆ ತಮ್ದು ಬೆಳೆ ಬೆಳೆಯೋದು ಅಷ್ಟೇ ಅಲ್ಲ, ಈಗ ಗ್ರಾಹಕರು ಕೂಡ ಅದನ್ನ ಉಪಯೋಗಿಸ್ತಾರಲ್ಲ. ಹೀಗೆ ನೀವು ಮಾಡೋ ತಪ್ಪು ಯಾವ್ದೋ ಅಮಾಯಕ ಗ್ರಾಹಕರ ಮೇಲೆ ಹೋಗುತ್ತೆ, ಅಥವಾ ನಿಮ್ಮ ಮನೆಗೆ ಈಗ ಆಯ್ತಲ್ಲ ಅಲ್ಲಿ, ಹಾಗಾಗಬಾರ್ದು. ರೈತರಾದವರು ಕೇವಲ ಲಾಭಕ್ಕೋಸ್ಕರನೇ ಅಲ್ಲ, ರೈತ ಅಂದ್ರೆ ಏನು, ಒಬ್ಬರ ಜೀವ ಕೊಡವ, ಒಬ್ಬರಿಗೆ ಜೀವ ಬದುಕಂತ ವಾತಾವರಣ ನಿರ್ಮಾಣ ಮಾಡವ, ಒಂದು ಈ ದೇಶದ ಬೆನ್ನೆಲುಬು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಏನು ನಾವು ಹೇಳ್ತೇವಲ್ಲ, ರೈತ ಬಾಂಧವರ ಕೊಡುಗೆ ಪ್ರತಿಯೊಬ್ಬರಿಗೆ. ನಾವು ಆಹಾರ ಇಲ್ಲದೆ ಬದುಕಕ್ಕಾಗತ್ತ? ಯಾರೂ ಬದುಕಕ್ಕಾಗಲ್ಲ ರೈತರು. ಹಾಗಾಗಿ ಇದು ಏನು, ನಾವು ಕೀಟನಾಶಕ ಸಿಂಪಡಣೆ ಮಾಡಬೇಕಾದ್ರೆ ಮಾಡಿದ ಮೇಲೆ ಇಂತಿಷ್ಟು ದಿನ ಅಂತಿರುತ್ತೆ, ಅದಕ್ಕಿಂತ ಮೊದಲೇ ಮಾಡಬೇಕು. ನಾಳೆನೇ ಹಾರ್ವೆಸ್ಟ್ ಮಾಡ್ತೇನೆ ಅಂದರೆ ಏನು ಉಳಿತದ? ಅನಾಹುತ ಆಗುತ್ತೆ ಅದು. ಸೊ ಹಾಗಾಗಿ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಇದನ್ನು ಅಳವಡಿಕೆ ಮಾಡಿಕೊಂಡು ಕೃಷಿಗೆ ಯಾವುದೇ ಒಂದು ಬೆಳೆಗಳನ್ನ ಬೆಳೆಸಿದ್ದೇ ಆದಲ್ಲಿ ತಮಗೆ ಯಾವಾಗ ಅವಶ್ಯಕತೆ ಇದೆ ಆವಾಗ ನಾವು ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಯಾವುದೇ ತರದ ಬೆಳೆಗಳನ್ನ ಧಾನ್ಯಗಳನ್ನ ಒಕ್ಕಣೆ ಮಾಡಿಕೊಂಡು ತಮ್ಮ ಒಂದು ಉಪಯೋಗಕ್ಕಾಗಿ ಬಳಕೆ ಮಾಡ್ಕೋಬಹುದು. ಸೊ ಹಾಗಾಗಿ ತಮ್ಮಲ್ಲಿ ಎಲ್ಲರಿಗೂ ಕಳಕಳಿಯ ಮನವಿ ಏನಂತಂದರೆ, ರಾಸಾಯನಿಕ ಮುಕ್ತ ಕೃಷಿಯಿಂದಾಗಿ ರಾಸಾಯನಿಕ ಮುಕ್ತ ಆಹಾರ ಪಡೆಯಬೇಕು. ಸೊ ಇದನ್ನು ನೀವು ಮಾಡಬೇಕು ಅಂತಂದ್ರೆ ನೈಸರ್ಗಿಕ ಕೃಷಿ ಅದರ ಜೊತೆಗೆ ಸಮಗ್ರವಾಗಿ ಸಾವಯವ ಕೃಷಿ ಕೂಡ ಅಳವಡಿಕೆ ಮಾಡಿಕೊಂಡು ಯಾವುದೇ ತರದ ಹಾನಿಕಾರಕವಿಲ್ಲದ ಪದಾರ್ಥಗಳನ್ನು ಸೇವನೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಆಯ್ತು ಚೈತ್ರ ಜಿ ಎಂ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಚಿಂತಾಮಣಿಯ ರೇಷ್ಮೆ ಮತ್ತು ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿ ನಮ್ಮ ರೈತ ಬಾಂಧವರಿಗೆ ನೈಸರ್ಗಿಕ ಕೃಷಿ ಮತ್ತು ಉಳಿದ ಕೃಷಿಯಿಂದ ಎಷ್ಟು ವಿಭಿನ್ನವಾಗಿದೆ, ಈ ಒಂದು ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ತಾವು ಏನೇನು ವಿಷಯಗಳನ್ನು ಗಮನದಲ್ಲಿಟ್ಕೋಬೇಕು, ಇವೆಲ್ಲ ವಿಷಯಗಳ ಕುರಿತು ತಾವು ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರಿರ್ತಾರೆ ಚೈತ್ರ ಅವ್ರ ಜೊತೆಗೆ ನಾವು ಮಾತಾಡಬೇಕು ಅಂತಿರ್ತಾರೆ. ಡಾಕ್ಟರ್ ಚೈತ್ರ ಅವರೇ, ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡಿ. 9972106167. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ನೈಸರ್ಗಿಕ ಕೃಷಿ ಕುರಿತು ಡಾಕ್ಟರ್ ಚೈತ್ರ ಜಿ ಎಂ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ಗೌಡ. ಇನ್ನೀಗ ಜನಪದ ಸಂಗೀತ. ಚಿಕ್ಕನಾಯಕನಹಳ್ಳಿ ತಾಲೂಕು ದುಗ್ಗದಹಳ್ಳಿಯ ಶಿವಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ಶಿವಮ್ಮ ಮತ್ತು ಸಂಗಡಿಗರಿಂದ ಇನ್ನೀಗ ಕೇಳೋಣ ಎದ್ದ ನಿದ್ದನೆ ಎದ್ದ ನೀರಣ್ಣ. ಕಾಂಡ